ಜೋಡಣೆ ಮಹತ್ವವಾಗಿದ್ದು, ಅಕ್ಟೋಬರ್ 1ರಂದು ಖಾಸಗಿ ದರ್ಬಾರ್ ಹಾಲ್ನಲ್ಲಿ ಸಿಂಹಾಸನ ಜೋಡಣಾ ಕಾರ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಭಾಷಣ. ಗ್ರಾಮಸಭೆಗಳ ಬಲವರ್ಧನೆಗೆ ಸರ್ಕಾರ ಕಾರ್ಯೋನ್ಮುಖ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. 10 ದಿನಗಳೊಳಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ದೇಶದಲ್ಲೇ 3 ಕೈಗಾರಿಕಾ ಕಾರಿಡಾರ್ ಹೊಂದಿದ ಏಕೈಕ ರಾಜ್ಯ ಕರ್ನಾಟಕ, ಸಚಿವ ಮುರುಗೇಶ್ ನಿರಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಸಣ್ಣ ಹಿಡುವಳಿಯಲ್ಲಿ ಸಂತೃಪ್ತಿ ಬದುಕನ್ನು ರೂಪಿಸಿಕೊಂಡಿರುವ ಮಡಿಕೇರಿ ತಾಲೂಕು ಚೇಲವರದ ಪಿಎ ನಂದಕುಮಾರ್ ಅವರೊಡನೆ ಸಂವಾದ. ಕೆಳಗರೆ ಮಡಿಕೇರಿ ತಾಲೂಕು ಚೆಲಾವರ ಗ್ರಾಮದ ಪಿಎ ನಂದಕುಮಾರ್ ಅವರು ಅನುಭವಿ ಕೃಷಿಕರು, ಆಸಕ್ತಿಯಿಂದ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಹಸು ಸಾಕಾಣಿಕೆ ಮತ್ತು ಆಡುಗಳ ಸಾಕಾಣಿಕೆಯಲ್ಲಿ ಅವರು ಹೇಗೆ ಸಾಗಿದರೆ, ಅವರ ಅನುಭವಗಳು ಏನನ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಬಿತ್ತರಿಸಿದ್ವಿ. ನಂದಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ನಿಮ್ದು ಒಟ್ಟು ಜಮೀನು? ಜಮೀನು 2.5 ಎಕರೆ ಇದೆ ಸರ್. ಅರ್ಧ ಎಕರೆ ಗದ್ದೆ ಅಡ್ಡ ಬಿಟ್ಟುಬಿಟ್ಟಿದ್ದೆ ದನ ಕಟ್ಟಲಿಕ್ಕೆ ಅಂತೇಳಿ. ಹಾ, ಅದು ನಡೋದಿಲ್ಲ. ಒಂದು 5-6 ವರ್ಷ ಆಯ್ತು. ಮೊದಲು ಶುಂಠಿ ಹಾಕಿದ್ರು, ಆಮೇಲೆ ಹಂಗೆ ನಡ್ದು ಬಿಟ್ಟು ಬಿಟ್ಟಿದ್ದೆ ಸರ್. ಓಹೋ, ಅರ್ಧ ಎಕರೆ ಗದ್ದೆನ ದನ ಮೇಯಿಸ್ಲಿಕ್ಕಾಗಿ ಬಿಟ್ಕೊಂಡಿದ್ದೀರಿ? ದನ ಮೇಯಿಸ್ಕಂತಲ್ಲ, ನನ್ನ ಪಾಲಿಗೆ ಬಂದಿದ್ದು ಅರ್ಧ ಎಕರೆ ಸರ್. ಅದನ್ನು ಬಿಟ್ಟಿನಿ, ಬೇಲಿ ಹಾಕಿ ಒಮ್ಮೆ ಶುಂಠಿ ಹಾಕಿ ಬಿಟ್ಟು ಬಿಟ್ಟಿನಿ ಸರ್. ಓಹೋ, ಅಂದ್ರೆ ಶುಂಠಿ ಯಾವಾಗ್ಲೂ ಅದ್ರಲ್ಲಿ ಇರುತ್ತಾ ಅಥವಾ ಖಾಲಿ ಇರುತ್ತಾ? ಇಲ್ಲ, ಶುಂಠಿ 1 ವರ್ಷ ಆಗಿದೆ, ಮತ್ತೆ 1 ವರ್ಷ ಭತ್ತ ಆಗಿದೆ, ಮತ್ತೆ 1 ವರ್ಷ ಶುಂಠಿ ಆಗಿದೆ, ಆಮೇಲೆ ಆನೆ ಅವಳಿ ಆಯ್ತು, ಬಿಟ್ಟಿದೀವಿ. ದನ ಮೇಯ್ಸಕ್ ಆಗುತ್ತದೆ ಅಂತೇಳಿ. ಸರಿನೇ. ಮತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ತರಕಾರಿ ಹಾಕೊಳ್ತೀವಿ ಸರ್. ಇನ್ನು ತೋಟ ಎಷ್ಟಿದೆ ಒಟ್ಟು? 2 ಎಕರೆ ಇದೆ ಸರ್ ಬಾಕಿ. 2 ಎಕರೆಯಲ್ಲಿ ಅರಬಿಕಾ, ರೋಬಸ್ಟಾ, ಕಾಳುಮೆಣಸು, ಕಿತ್ತಲೆ ಅದೆಲ್ಲ ಏನೇನಿದೆ ಹೇಳಿ. ಅರಬಿಕಾ ರೋಬಸ್ಟಾ ಇದೆ ಸರ್. ಕಾಳು ಮೆಣಸು ಕೇಳಬೇಡಿ ಸರ್, ಬಳ್ಳಿ ಇದೆ, ಆದ್ರೆ ಅಷ್ಟು ಫಸಲು ಬರೋದಿಲ್ಲ ನಮ್ಮಲ್ಲಿ. ಹೊಸ ಹೊಸ ವೆರೈಟಿಗಳು ಹಾಕಿದೀವಿ, ಆದ್ರೂ ಸ್ವಲ್ಪ ಕಷ್ಟನೆ. ಅದರಿಂದ ನಾವು ಏಲಕ್ಕಿ, ಕೊಕ್ಕೋ, ಬೇರೆ ಹಣ್ಣಿನ ಗಿಡಗಳು, ಕಿತ್ತಲೆ ಗಿಡಗಳು ಇಂಥದನ್ನ ಹಾಕಿದೀವಿ ಸರ್. ಕೊಕ್ಕೋ ಚೆನ್ನಾಗಿ ಬರುತ್ತಾ? ಕೊಕ್ಕೋ ಬಂದಿದೆ ಸರ್. 6 ಗಿಡ ಹಾಕಿದಲ್ಲಿ 1 ಗಿಡದಲ್ಲಿ ಈ ವರ್ಷ 2 ವರ್ಷಕ್ಕೆ ಫಸಲು ಬಂದಿದೆ, ಚೆನ್ನಾಗಿದೆ. ಒಂದು 10-12 ಕಾಯಿಗಳು ಇದಾವೆ. ಅತಿ ಮಳೆಯನ್ನು ಸಹಿಸಿಕೊಳ್ಳುತ್ತಾ? ಸಹಿಸಿಕೊಳ್ತೇವೆ ಸರ್. ಅದಕ್ಕೆ ಒಂದು ರಿಂಗ್ ಹಾಕೋ ಹುಳ ಇದೆ, ನಾವು ನೋಡಿ ಅದನ್ನು ಕೈಯಲ್ಲೇ ಇದು ಮಾಡ್ಕೋಬೇಕು. ಅದು ರಿಂಗ್ ಹಾಕಿ ಸ್ವಲ್ಪ ಮೇಲ್ಗಡೆಯಲ್ಲಿ ಕೂತಿರ್ತದೆ, ಅದನ್ನು ನಾವು ಕೈಯಿಂದ ಕೊಂದಾಕ್ಬೇಕು. ಕಿತ್ತಲೆ ಗಿಡದಲ್ಲಿ ಅಷ್ಟೇ, ಅದಕ್ಕೆ ಸ್ಪ್ರೇ ಎಲ್ಲ ಆಗೋದಿಲ್ಲ. ಕಿತ್ತಳೆಯಲ್ಲಿ ಮೇಲ್ಗಡೆಯಿಂದ ಹುಳ ಸೇರಿ ಹೋಲ್ ತರ ಇರ್ತದೆ, ಒಂಥರ ಪೌಡರ್ ಬೀಳ್ತಾ ಇರ್ತದೆ. ಅದನ್ನು ಕೂಡ ನಾವು ಕೈಯಿಂದೇ ತಗೊಳ್ಬೇಕು, ಬೇರೆ ಯಾವುದೇ ಕೆಮಿಕಲ್ ಹೊಡೆದು ಅದು ಕಂಟ್ರೋಲ್ ಆಗಲ್ಲ. ಒಮ್ಮೆ ತೋಟಕ್ಕೆ ಹೋದ್ರೆ ಒಂದು 10-15 ಗಿಡದನ್ನ ಸೀಳಿ ಆ ಹುಳನ್ನು ಕೊಂದಾಗ್ತದೆ, ಕಂಟ್ರೋಲ್ ಆಗ್ತದೆ, ಗಿಡ ಮೇಲೆ ಬರ್ತದೆ ಸರ್. ನಾವು ಕೆಮಿಕಲ್ ಹೊಡೆಯದೆ ಕಡಿಮೆ ಸಾವಯವ ಕೃಷಿನೇ. ಅದನ್ನ ನೋಡಿ ಅದು ಯಾವಾಗ ಪೌಡರ್ ತರ ಬರ್ತದೆ, ಅವಾಗ ಸೀಡಿ ನೋಡಿದಾಗ ಉದ್ದ ಹುಳ ಇರ್ತದೆ, ಅದು ನಾವು ತೆಗಿಲಿಲ್ಲ ಅಂತ ಹೇಳಿದ್ರೆ ಕೊರಿತಾ ಕೊರಿತಾ ಕೊರಿತಾ ಕೆಳಗಡೆ ಹೋಗ್ಬಿಡ್ತದೆ. ಗಿಡನೇ ಕೊಂದಾಗ್ತದೆ ಕೊನೆಗೆ ಕಿತ್ತಳೆಯಲ್ಲಿ. ಕಿತ್ತಳೆಯಲ್ಲಿ ಅದು ಪೌಡರ್ ಬರೋದ್ ನೋಡ್ಕೊಂಡು ಅಲ್ಲಿ ಕತ್ತಿಲಿ ಹೊಡ್ಕೊಂಡು ಆಮೇಲೆ ಸೀಳಿ ತೆಗಿತೀರಾ ಅಥವಾ ಹೇಗ್ ಮಾಡ್ತೀರಿ? ಇಲ್ಲ ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ಮೇಲ್ಗಡೆಯಿಂದ ಹೊಸ ಚಿಗುರು ಒಂಥರ ಒಂದು ಲೆವೆಲ್ಗೆ ಬೆಳೀತಾ ಬಂದಾಗ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮೇಲ್ಗಡೆಯಿಂದ ಪೌಡರ್ ಬರಕ್ಕೆ ಸ್ಟಾರ್ಟ್ ಆಗುತ್ತದೆ. ಆವಾಗ ಮೊದ್ಲೇ ನಾವು ನೋಡಿ ಸೀಳ್ಕೊಂಡ್ರೆ ಒಂದು 3 ಇಂಚು 4 ಇಂಚ್ ಅಲ್ಲಿ ಸಿಗ್ತದೆ, ಇಲ್ಲಂತೇಳಿದ್ರೆ 6 ಇಂಚು 7 ಇಂಚು ವರೆಗೂ ಓಡ್ಬಿಡ್ತದೆ. ಮೇಲ್ಗಡೆಯಿಂದ ಸೀಳ್ತಾ ಹೋಗ್ಬೇಕು ಆ ಹುಳ ಸಿಕ್ಕೋವರೆಗೂ, ಆಮೇಲೆ ಮಟ್ಟಾಗಿ ಕಟ್ ಮಾಡ್ಕೊಂಡ್ರೆ ಮತ್ತೆ ಚಿಕರಿ ಚೆನ್ನಾಗಿ ಬರ್ತದೆ. ಸರಿನೇ, ನಾವು ಬೋರ್ಡ್ ಎಲ್ಲ ಹೊರದು ನೋಡಲ್ಲ ಯಾಕೋ ಆಗಲಿದೆ ಇದೇನು ವಿಷಯ ಅಂತ ಹೇಳಿ ಕೊನೆಗೆ ನೋಡ್ಬೇಕಾದ್ರೆ ಅದು ಪೌಡರ್ ಬರ್ತಾನೆ ಇತ್ತು. ಯಾವುದೇ ನಾವು ಕೆಮಿಕಲ್ ಹೊಡೆದಾಗ ಅದ್ರ ಒಳಗಡೆ ಸೇರೋದಿಲ್ಲ, ಅದು ಏನಾಗುತ್ತೆ ಕೊರಿತಾ ಕೊರಿತಾ ಕೊರಿತಾ ಕೆಳಗಡೆ ಹೋಗ್ಬಿಡ್ತದೆ. ಕೆಳಗಡೆ ಹೋದಾಗ ಏನಾಗುತ್ತದೆ ತಿರುಳು ಯಾವಾಗ ತಿಂತು ಗಿಡ ವೀಕ್ ಆಗಿ ಸಾಯ್ತದೆ, ಚಿಗುರು ಬರಲ್ಲ. ದಪ್ಪ ಇರುತ್ತೆ ಹುಳ, ಹುಳ ಸಣ್ಣ ಮೆದು ಹುಳ ಹಳದಿ ಬಣ್ಣದಲ್ಲಿ ಇರ್ತದೆ. ಈಗ ಸಾಧಾರಣ ಮೇಲ್ಗಡೆ ಇದ್ದಾಗ ಒಂದು 1/2 ಇಂಚ್ ಉದ್ದ ಇರ್ತದೆ, ಆಮೇಲೆ ಅದು ಹೋಗ್ತಾ ಹೋಗ್ತಾ 1-1.5 ಇಂಚ್ ಉದ್ದ ಹುಳ. ಯಾವ ತಿಂಗಳಲ್ಲಿ ನಿಮ್ಮಲ್ಲೆಲ್ಲ ಕಾಣಿಸುತ್ತೆ? ನಮ್ಮಲ್ಲಿ ಇವಾಗ ಕಾಣಿಸ್ತಾ ಇದೆ, ಈಗ ಮಳೆ ಬಿಡುವ ಟೈಮ್ ಅಲ್ಲ ಸರ್ ಹಿಂಗಾರು, ಆಮೇಲೆ ಮುಂಗಾರಲ್ಲಿ ಒಮ್ಮೆ ಕಾಣ್ತದೆ. ಹೌದಾ, ವರ್ಷದಲ್ಲಿ 2 ಸಾರಿ ಆ ಹುಳ ಕಾಣಿಸುತ್ತೆ. ನೋಡಿ, ಹತೋಟಿ ಮಾಡೋದು ಬಹಳ ಒಳ್ಳೇದು ಅಲ್ವಾ? ಕಿತ್ತಳೆನು ಮೇಂಟೈನ್ ಮಾಡ್ಬೇಕಾದ್ರೆ ಆ ತರನೇ ಮೇಂಟೈನ್ ಮಾಡ್ಬೇಕು ಹೊರತು ಬಾಕಿ ಯಾವುದೇ ಕೆಮಿಕಲ್ ಇಂದ ಆಗಲ್ಲ. ಏನದು ದಪ್ಪ ಕೊಂಬೆಗಳಿಗೆ ಟೂತ್ ಮಾಡುತ್ತಾ ಅಥವಾ ಹೇಗೆ? ಅದು ಮೆದು ಕೊಂಬೆಯಲ್ಲಿ ತೂತ್ ಮಾಡ್ತದೆ, ಮತ್ತೆ ಅದು ಗಿಡ ಬೆಳ್ದಾಗ ಬೆಳ್ದಾಗ ಒಳಗಡೆ ಹೋಗಿ ಹೋಗಿ ಮರನೇ ಕೊಂದಾಕ್ಬಿಡ್ತದೆ. ಸರಿನೇ ಸರಿನೇ. ಅದು ಹೇಗೆ ಅಂತ ಹೇಳಿದ್ರೆ ದೊಡ್ಡ ಮರದಲ್ಲಿ ನಮಗೆ ಆಗೋದಿಲ್ಲ, ಈಗ ಮರ ಒಂದು 6-7 ವರ್ಷ ಆದ್ಮೇಲೆ ಏನಾಗೋದಿಲ್ಲ ಅದು, ಯಾಕಂದ್ರೆ ಅದರದ್ದು ಒಂದು ಆರು ತಗೊಳ್ತದೆ, ಗಿಡದೊಂದು ಪುಷ್ಟಿ ಇರ್ತದೆ, ಅದು ಒಂದ್ ಕಡೆ ತಿಂತಾ ಇರ್ತದೆ, ಒಂದ್ ಕಡೆ ಒಣಗ್ತಾ ಇರ್ತದೆ. ಸಣ್ಣ ಗಿಡ ಒಂದು 3 ವರ್ಷದವರೆಗೆ ನಾವು ಕೈಯಿಂದ ಮಾಡಿ ಗಿಡನ ಬೆಳೆಸ್ಕೊಳ್ಬೇಕು. ಸರಿನೇ ಸರಿನೇ. ಪ್ರಾರಂಭಿಕ ದಿನಗಳಲ್ಲಿ ನೋಡ್ಕೋಬೇಕು. ಆಮೇಲೆ ಬೆಳೆದ ಕಿತ್ತಳೆ ಮರಗಳನ್ನು ಹೇಗೆ ಪೋಷಣೆ ಮಾಡಬೇಕು? ಈಗ ನಿಮ್ಮಲ್ಲಿ ಹತ್ತತ್ರ 30-40 ವರ್ಷದ ಮರಗಳಿದಾವೆ, ಹೇಗೆ ಜೋಪಾನವಾಗಿ ಇಟ್ಕೋಬೇಕು ಅಥವಾ ಏನು ತೊಂದರೆ? ಒಂದು ಅದರ ಬುಡದಲ್ಲಿ ಆಗತ್ತೆ ಏನು ಮಾಡಬಾರ್ದು ಮತ್ತೆ ಈ ಕಂಪನಿ ಗೊಬ್ಬರ ಕಾಫಿಗೆ ಹಾಕೊಂಡ್ರೆ ಕಾಫಿಂದೇ ಹೇಳ್ಕೊಳ್ಬೇಕಾಗುತ್ತೆ, ಅದಕ್ಕಾಗಿ ಪ್ರತ್ಯೇಕ ಗೊಬ್ಬರ ಹಾಕಬಾರ್ದು. ಆದಷ್ಟು ಒಂದು 2 ಕುಕ್ಕೆ ಸಗಣಿ ಹಾಕೋದು ನಡೀತದೆ, ಪುಡಿ ಸಗಣಿ ಆಗ್ಬೇಕಂದಲ್ಲ ಸರ್, ಹಸಿ ಸಗಣಿ ಹಾಕಿದ್ರು ನಡೀತದೆ ಸರ್. ಇವತ್ತು ನಾವು ಹಸಿ ಸಗಣಿ 1-2 ಬಕೆಟ್ ತಗೊಂಡೋಗಿ ಹಾಕಿದಾಗ ನಾಳೆಗೆ ಏನಾಗ್ತದೆ ಅಂತೇಳಿ ಆ ಸಗಣಿಯನ್ನು ಯಾವುದೋ ಒಂದು ಕೀಟ ತಗೊಂಡೋಗಿ ವಾಪಸ್ ಮೇಲ್ಗಡೆ ಮಣ್ಣಾಗ್ತದೆ ನೋಡಿ. ನಮಗೆ ಒಂದು ಕೀಟ ಉಪದ್ರ ಆದ್ರೂ ಇನ್ನೊಂದು ಕೀಟ ಉಪಕಾರನೂ ಮಾಡ್ತದೆ ಒಂದು ಕಡೆಯಿಂದ. ಹಾಗೆ ಈಗ ಎಷ್ಟು ಕಿತ್ತಳೆ ಮರಗಳಿದಾವ ನಿಮ್ಮಲ್ಲಿ? ನಮ್ಮಲ್ಲಿ ಹಳೇದು ಒಂದು 10 ಮರದ ಹತ್ರ ಇದೆ. ಮೊದ್ಲಿಂದ ಒಂದೇ ತರ ಮೇಂಟೈನ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಮರಗಳು ಇರೋವು. ಏನಾಯ್ತು ಅಂತೇಳಿದ್ರೆ 2007 ಇಸವಿ ವಿಪರೀತ ಮಳೆ ಇತ್ತು, ಆವಾಗ ಒಂದಷ್ಟು ಗಿಡಗಳು ಒಂಥರ ಕರಗಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನಾವು ಮೇಂಟೈನ್ ಮಾಡ್ಕೊಂಡು ಆ ಕರಗಿದ ಕೆಲವನ್ನು ನಾವು ನೋಡ್ಲಿಲ್ಲ, ಸೌದೆ ಮಾಡಿದ್ರು, ಮಿಕ್ಕಿದನ್ನು ನೋಡೋಣ ಅಂತೇಳಿ ಬಿಟ್ಟು ಆಮೇಲೆ ಸಗಣಿ ಹಾಕಿದಾಗ ಅದು ಮತ್ತೆ ಚೇತರಿಕೆ ಆಗ್ತಾ ಬಂತು. ಇತ್ತೀಚೆಗೆ ಹೊಸ ಗಿಡಗಳು ನೆಟ್ಟಿದೀವಿ, ಎಲ್ಲ 3 ವರ್ಷದ ಎಲ್ಲ ಇದೆ, ಫಸಲಿಗೆ ಬರ್ತಾ ಇದೆ. ಮತ್ತೆ ಅದೇ ಮರದ ಬೀಜದಿಂದ ಮಾಡಿದ ಗಿಡಗಳು ಇದ್ದಾವೆ, ಮತ್ತೆ ಮಗ ಬಡ್ ಮಾಡಿ ಹಾಕಿದ್ದು ಇದೆ. ಸರಿನೇ ಸರಿನೇ, ಚೆನ್ನಾಗಿದಾವೆ ಮರಗಳಲ್ವಾ? ಮರಗಳು ಚೆನ್ನಾಗಿದ್ದಾವೆ ಸರ್. ವೆನಿಲ್ಲಾನು ಇರ್ಬೇಕಲ್ವಾ? ವೆನಿಲ್ಲಾ ಇದಾವೆ ಸರ್, ವೆನಿಲ್ಲಾ ಒಂದು 100-135 ಬಳ್ಳಿ ಇದಾವೆ ಸರ್. ಓಹೋ, ಹೋದ ವರ್ಷ ಎಷ್ಟು ಬೆಲೆ ಸಿಕ್ತು? ಹೋದ ವರ್ಷ 16,000 ಸಿಕ್ತದೆ. 16,000 ರೂಪಾಯಿ ಒಟ್ಟ ಅಥವಾ 16,000 ರೂಪಾಯಿ ಕೆಜಿನ? ಈಗ ವೆನಿಲ್ಗೆ ಬೆಲೆ ಕಡಿಮೆ ಆಯ್ತಲ್ಲ ಸರ್. ಓ, ಬೆಲೆ ಕಡಿಮೆ ಆಯ್ತಾ? ಬೆಲೆ ಕಡಿಮೆ ಆಗಿದ್ದಕ್ಕೆ ಒಂದು ಕೆಜಿಗೆ 1,650 ರೂಪಾಯಿ ಸಿಕ್ತದೆ. ಓ, ಹಸಿದ್ಕೆ. ಏನಾಯ್ತು ಅಂತ ಹೇಳಿದ್ರೆ ವೆನಿಲ್ಲಾ ಮೊದ್ಲು ನಟ್ಟಾಗ ಯಾರು ತಕೊಳ್ಳೋದಿತ್ತಿಲ್ಲ, ಆನಂತರ ಕೇರಳದವರು ಬಂದು ನಮಗೇನು ಅಷ್ಟಿಷ್ಟು ಕೊಟ್ಟು ತಗೊಂಡು ಹೋಗ್ತಾ ಇದ್ರು. ಆಮೇಲೆ ನಾವು ಅದನ್ನು ಬೇಯಿಸಿ ಒಣಗಿಸಿ ಎಲ್ಲ ಬಿಸಾಕಿ ಆದ್ಮೇಲೆ ಕೇರಳದವರು ಬಂದು ಒಂದು 500 ರೂಪಾಯಿ ಕೊಟ್ಟು ತಗೊಂಡು ಹೋದ್ರು. ಸ್ವಲ್ಪ ಇದ್ದಿದ್ದನ್ನ. ಈಗ ನೀವು ಹೇಳಿದ್ದು 1,650 ರೂಪಾಯಿ ಹಸಿ ಕಾಯಿಗೆ ಅಲ್ವಾ? ಹಸಿ ಕಾಯಿಗೆ ಸರ್. ನೀವು ಹಸಿದೆ ಕೊಟ್ಬಿಡ್ತೀರಾ? ಹಸಿದನ್ನೇ ಕೊಡ್ತೀವಿ ಸರ್. ಇತ್ತೀಚೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ನಾವು ಮಡಿಕೇರಿ ಪುಷ್ಪ ಪ್ರದರ್ಶನದಲ್ಲಿ ವೆನಿಲ್ ಅನ್ ತಗೊಂಡೋಗಿ ಒಂದು ಪ್ರದರ್ಶನ ಕಟ್ಟಿದ್ದು ಸರ್. ಅದರಲ್ಲಿ ನಮಗೆ ಒಂದು ಪ್ರೈಸ್ ಸಿಕ್ತು, ಮತ್ತೆ ಅದರಿಂದ ನಮಗೆ ಒಂದು ಕಂಪನಿಯವ್ರನ್ನ ಪರಿಚಯ ಆಯ್ತು ತೋಟಗಾರಿಕೆ ಇಲಾಖೆ ಅವರಿಂದ. ಅದರಿಂದ ಅವರು ಏನ್ ಮಾಡಿದ್ರು, ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇವಾಗ ಆ ಟೈಮಿಗೆ ಬರ್ತಾರೆ, ಅವರೇ ಬಂದು ತೂಕ ಮಾಡ್ತಾರೆ, ತೂಕ ಮಾಡಿ ಏನು ಅವತ್ತಿನ ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಗೆ ತಗೊಂಡು ಹೋಗ್ತಾರೆ. ಒಳ್ಳೇದು ಒಳ್ಳೇದು. ಎಂತೆಂತ ಗಿಡಗಳಿಗೆ ಹಾಕಿದ್ರಿ ವೆನಿಲ್ಲಾವನ್ನ? ನಾವು ಕಿತ್ತಳೆ ಗಿಡಕ್ಕೂ ಬಿಟ್ಟಿದೀವಿ, ಮತ್ತೆ ಜಾಜಿಕಾಯಿ ಮರ ಒಂದಿತ್ತು ಅದಕ್ಕೂ ಬಿಟ್ಟಿದೀವಿ. ಯಾವ್ದೆಲ್ಲ ಮರ ಸಿಗ್ತದ ಆ ಮರಕ್ಕೆಲ್ಲ ಹಾಕಿದೀವಿ, ಯಾವ್ದು ಬಿಡ್ಲಿಲ್ಲ. ಇತ್ತೀಚೆಗೆ ಒಂದು 35 ಕಾಫಿ ಗಿಡಕ್ಕೆ ಹಾಕಿದೀವಿ. ಕಾಫಿ ಇದು ಬೇರು ಮೇಲ್ಗಡೆ ಬರೋದ್ರಿಂದ ಮಾರ್ತಿವಿ ಅನ್ನೋ ಹಳೆ ಟೈರ್ಗಳು ಸಿಗ್ತದೆ, ಆ ಟೈರ್ ಅನ್ನು ಒಂದಿಟ್ಟು ಅದಕ್ಕೆ ಮಣ್ಣು ತುಂಬಿ ಅದಕ್ಕೆ ಹಾಕಿದೀವಿ. ಸರಿನೇ ಸರಿನೇ. ಎಷ್ಟು ವರ್ಷದಿಂದ ವೆನಿಲ್ಲಾವನ್ನ ಬೆಳೀತಿದ್ರಿ ನಂದಕುಮಾರ್ ಅವರೇ? ತುಂಬಾ ವರ್ಷದಿಂದ ವೆನಿಲಾ ಬೆಳೀತಾ ಇದ್ವಿ ಸರ್, ಆಮೇಲೆ ವೆನಿಲಾ ಏನಿಲ್ಲ ಅಂತ ಆಗೋಗಿತ್ತು, ಆದ್ರೂ ನಾವು ಬಿಡ್ಲಿಲ್ಲ, ಅದನ್ನು ಹಾಗೇನೆ ಬೆಳೀತಾ ಬೆಳೀತಾ ಬಂದಿದೀವಿ. ಆಮೇಲೆ ಅಷ್ಟು ನಿಗಾ ಕೊಡ್ಲಿಲ್ಲ, ಅದೇ ಪಡೆಗೆ ಬೆಳೆದುಕೊಳ್ಳೋದು, ನಾವೊಂದು ಸ್ವಲ್ಪ ಬೇಕಾದಷ್ಟು ಕಾಫಿ ಗಟ್ಟಿಗೆ ವೆನಿಲಾ ಪಾಲಿನೇಷನ್ ಮಾಡ್ಕೊಂಡು ಬರ್ತಾ ಇದ್ವು. ನಮ್ಮ ಲೆಕ್ಕದಲ್ಲಿ ಅದು ಚೆನ್ನಾಗಿ ಬೆಳೆದು ಬಿಟ್ರೆ ಸುಮ್ಮನೆ ಸಿಕ್ಕುವಾಗ 500 ರೂಪಾಯಿ ಸಿಕ್ಕಿದ್ರೆ ಸಾಕು. ನಮಗೆ ಇವಾಗ ದೊಡ್ಡ ಬೆಲೆನ ತೋರಿಸ್ಕೊಟ್ಬಿಟ್ಟಿದ್ದಾರೆ ಅವರು, ಆದ್ದರಿಂದ ನಮಗೆ ಸಾಕಾಗಲ್ಲ ಅಂತ ನಾವು ಹೇಳ್ತೀವಿ. ಮೊದ್ಲೇ ಒಂದು 200 ರೂಪಾಯಿ ಬಂದು 500 ರೂಪಾಯಿ ಬಂದಿದ್ರೆ 500 ರೂಪಾಯಿ ದೊಡ್ಡ ಬೆಲೆ ಅಂತ ಆಗೋದು. ಹೌದು, ಮತ್ತೆ ಕಷ್ಟದ ಕೆಲಸ ಇಲ್ಲ ಸರ್ ಅದು. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ಬಿಟ್ಟು ಒಂದು 8, 8:30, 9 ಗಂಟೆವರೆಗೆ ಒಬ್ಬ ಮಿನಿಮಮ್ ಒಂದು ಗಂಟೆಲಿ ಒಂದು 50-60 ಎಷ್ಟು ಸೂಕ್ಷ್ಮ ಆದ್ರೂ ಒಂದು 60 ಹೂ ಪಾಲಿನೇಷನ್ ಮಾಡ್ಬೋದು. ಹಾಗಾಗಿ ನಮಗೆ ಒಂಥರ ಈಸಿನ ಅನ್ಸ್ತದೆಪ್ಪ. ನಿಜ, ಕೆಲಸ ಕಲ್ತರೆ ಎಲ್ಲದು ಸುಲಭ. ಹೌದು ಸರ್, ಬೆಳಿಗ್ಗೆ ಒಂದು ರೌಂಡ್ ಹೋಗ್ಬೇಕು. ಮತ್ತೆ ಎಲ್ಲ ಮಿಶ್ರ ಕೃಷಿ ಆದ್ರಿಂದ ನಮಗೆ ಕಷ್ಟ ಆಗೋದು, ಯಾಕಂದ್ರೆ ನಾವು ತೋಟದಲ್ಲಿ ಎಲ್ಲ ಮಧ್ಯ ಮಧ್ಯೆ ಎಲ್ಲೆಲ್ಲ ಗ್ಯಾಪ್ ಇದಾವೆ ಅಲ್ಲೆಲ್ಲ ಗಿಳಿಸಿಡಿಯ ಬೇರೆ ಗಿಡಗಳು ಹಾಕಿ ಅದಕ್ಕೆ ಹಬ್ಬಿಸ್ಬಿಟ್ಟಿದೀವಿ ಗಿಡ. ನೋಡಿ, ಅದೇ ಒಂದು 10 ಸೆಂಟ್ ಅಲ್ಲಿ ಮಾಡೋರಿ ಬಹಳ ಈಸಿ. ಅದನ್ನೇ ಹತ್ರ ಹಾಕಿ ಒಂದು 4-4 ಅಡಿಗೆ ಏನಾದ್ರು ಹಾಕೊಂಡು ಇಲ್ಲ ಕಂಬ ಹಾಕೊಂಡ್ರೆ ಈಸಿ ಆಗುತ್ತೆ. ನಾವು ಹುಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಮತ್ತೆ ಅದರಲ್ಲಿ ಒಂದು ಪೇಜನ್ ನಾವು ತೋಟಕ್ಕೆ ಒಂದು ರೌಂಡ್ ಬಂದಂಗೆ ಆಗ್ತದೆ. ಹೌದು, 2 ಎಕರೆಯಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಎರಡು ಇದೆ. ಅರೇಬಿಕಾದಲ್ಲಿ ಯಾವ್ದು ಜಾತಿ ಹಾಕಿರೋದು? ಹೇಮಾವತಿ ಇತ್ತು, 1 ವರ್ಷ ಫಲ ಕೊಡೋದು, ಮತ್ತೆ 1 ವರ್ಷಕ್ಕೆ ಮಳೆಗೆ ಒಂಥರ ಇದಾಗ್ಬಿಡೋದು, ಕೊಳೆ ರೋಗ ಬಂದ್ಬಿಡೋದು, ಈ ತರ ಆಗಿ ಹಳೆ ವೆರೈಟಿಯನ್ನು ಹಾಕೊಂಡಿದ್ವಿ. ಹೌದಾ? ಹೌದು ಸರ್. ಹಳೆ ವೆರೈಟಿ ಅರೇಬಿಕಾ ಅಂದ್ರೆ ಯಾವ್ದದು? ಒಂದೇ ಕಾಲದಿಂದ ಬೀಜದ ಇತ್ತು, ಅದನ್ನು ನಾವು ಅದನ್ನೇ ನಾವು ಮತ್ತೆ ಮತ್ತೆ ಹಾಕೊಂಡ್ ಬಂದಿದೀವಿ. ಸರಿನೇ. ರೋಬಸ್ಟಾ ಎಲ್ಲಿಂದ ತಂದಿದ್ದು? ಅಥವಾ ಅದು ರೋಬಸ್ಟಾ ಹಳೆ ಇದೆ ಸರ್. ಹಳೇದೆ, ಓಲ್ಡ್ ಟೈಪ್ ಸರ್. ಕಾಫಿ ಎಷ್ಟು ಸಿಗ್ತಾ ಇದೆ 2 ಎಕರೆಯಲ್ಲಿ ನಿಮ್ಗೆ? ಕಾಫಿ ಅಂತ ಹೇಳಿದ್ರೆ ಸಾವಯವದಲ್ಲಿ ಆದ್ರಿಂದ ಕಾಫಿ ಜಾಸ್ತಿ ಲೆಕ್ಕ ಹೇಳುವಾಗಿಲ್ಲ ಸರ್. ಅದು ನಮ್ಮಲ್ಲಿ ಏನಾಗುತ್ತೆ, ನಮಗೆ ಮಿಶ್ರ ಕೃಷಿ ಇದ್ದರಿಂದ ನಮಗೆ ಎಕರೆಗೆ ಒಂದು 19-20 ಕಿಲೋ ಲೆಕ್ಕ ಹಾಕೋಬಹುದು, ಅದರ ಮೇಲೆ ಲೆಕ್ಕ ಹಾಕುವಾಗಿಲ್ಲ. ಇಲ್ಲ, ಅಷ್ಟು ಸಿಕ್ಕರೂ ಒಳ್ಳೇದೇ. ಮತ್ತೆ ನೀವು ಬಾಳೆ ಹಾಕೊಂಡಿದ್ರಿ, ಕಿತ್ಲೆ ಹಾಕೊಂಡಿದ್ರಿ, ವೆನಿಲಾ ಇದೆ, ಇನ್ನು ಬೇರೆ ಬೇರೆ ಇರೋದ್ರಿಂದ ಅಷ್ಟು ಸಿಕ್ಕರೂ ಒಳ್ಳೇದೇ. ಮತ್ತೆ ಈ ಸಾವಯವ ಅಥವಾ ಜೈವಿಕ ಇದನ್ನ ಪ್ರತ್ಯೇಕವಾಗಿ ಬೆಲೆ ಕೊಟ್ಟು ಖರೀದಿ ಮಾಡ್ತಾರ ಅಥವಾ ನೀವು ಹೇಗೆ ಮಾರಾಟ ಮಾಡ್ತೀರಿ? ಇಲ್ಲ, ನಾವು ಈಗ ಸಾವಯವದಲ್ಲಿ ಬೆಳೆದ್ರು ಟೋಟಲ್ ಈಗ ಕೊಡ್ತಾ ಇದೀವಿ, ಮುಂದಕ್ಕೆ ನೋಡ್ಬೇಕು ಅದು. ಸರಿನೇ, ಸರಿನೇ. ಸಾವಯವದಲ್ಲಿ ಅಂದ್ರೆ ನಮಗೆ ಖರ್ಚು ಕಡಿಮೆ ಸರ್. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ರೈತರು ತೋಟಕ್ಕೆ ಗೊಬ್ಬರ ಹಾಕಿಲ್ಲ ಅಂತ ಕೇಳ್ತಾರೆ. ಅವಾಗ ಗೊಬ್ಬರ ಹಾಕಿಲ್ಲ ಅಂತ ಹೇಳಿ ಒಂಥರ ನಾಚಿ ಕೇಳಂಗೆ, ಸಗಣಿ ಆಗೋದು, ಸಗಣಿಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಗೊಬ್ಬರದ ಖರ್ಚು ಲೆಕ್ಕ ಹಾಕೊಂಡ್ರೆ ನಮಗೆ ಲಾಭನೇ. ನಾವು ಈಗ ಮನೆ ಪಕ್ಕದಲ್ಲಿ ಇರೋ ತೋಟಕ್ಕೆ ಹಾಕಿ ಮಿಕ್ಕಿದನ್ನು ನಾವು ಮಾರ್ತಾ ಇದೀವಿ, ಸಗಣಿಯಿಂದ ನಮಗೆ ಲಾಭ ಆಗುತ್ತದಲ್ಲ. ನೋಡಿ, ಅದಕ್ಕೆ 10 ಹಸುಗಳನ್ನ ಇಟ್ಕೊಂಡಿದ್ರೆ 10 ಆಡುಗಳನ್ನು ಸಾಕ್ತಾ ಇದೀರಿ ಅಲ್ವಾ? ಹೌದು ಸರ್, ಆಡುಗಳು ಇತ್ತು, ದನ ಎತ್ತುಗಳೆಲ್ಲ ಜಾಸ್ತಿ ಆದ್ಮೇಲೆ ನಾವು ಆಡನ್ನು ಕೊಟ್ಬಿಟ್ಟಿ ಸರ್. ಪೂರ್ಣ ಕೊಟ್ರ? ಪೂರ್ತಿ ಕೊಟ್ಬಿಟ್ಟಿ ಸರ್. ಓಹೋ, ಈಗ ಪೂರ್ಣ ಹಸುಗಳು ಮಾತ್ರ ಇಟ್ಕೊಂಡಿದ್ದೀರಿ ಅಲ್ವಾ? ಹೌದು ಸರ್, ಯಾಕೆಂದ್ರೆ ಕೊಟ್ಟಿಗೆ ಕಡಿಮೆ ಆಯ್ತು, ಆಡದ ಕೊಟ್ಟಿಗೆಲ್ಲಿ ಹಸ ಯಾವಾಗ ಕರ ಆಗ್ತೋ ಅದನ್ನು ಇಟ್ಕೊಂಡು ಹೋಗ್ಬೇಕಾಯ್ತು ಬಿಡ್ಲಿಕ್ಕೆ. ಹಾಗಾಗಿ ಆಡುಗಳನ್ನು ಕೊಡ್ಬೇಕಾಯ್ತು, 2 ದನಗಳನ್ನು ಕೊಟ್ಟು ಅದು ನಮಗೆ ಲಾಸ್ ಅಂತ ಹೇಳ್ಬೋದು ಒಂದ್ ಲೆಕ್ಕದಲ್ಲಿ. ದನಗಳನ್ನು ಕೊಟ್ಟಾಗ ನಮಗೆ ನಷ್ಟ ಆಗೋದು ಜಾಸ್ತಿನೇ. ಹೌದು ಸರ್, ಒಂದು ಎತ್ತು ಹೆಂಗಿದ್ರು ಒಂದು 30-40 ರೂಪಾಯಿ ಸಗಣಿ ಸಿಗ್ತದೆ. ಲೆಕ್ಕ ಹಾಕೊಂಡು ಹೋದ್ರೆ ನಿತ್ಯ ನಾವು ಕೆಲಸ ಮಾಡಿದಕ್ಕೆ ನಮಗೆ ಫಲ ಸಿಗ್ತಾ ಇದೆ, ಫಲನ ನಾವು ಯೋಚನೆ ಮಾಡ್ಕೊಳ್ಳೋದಿಲ್ಲ. ಈಗ 2 ಎಕರೆಗೆ ನೀವು ಸಗಣಿ ಗೊಬ್ಬರವನ್ನ ಉಪಯೋಗಿಸಿಕೊಂಡು ಮತ್ತೆ ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀವಿ ಸರ್. ಎಷ್ಟಾಗುತ್ತೆ ಅದು? ಒಂದು 30-36 ಸಾವಿರವರೆಗೆ ಬರ್ತದೆ ಸರ್ 1 ವರ್ಷಕ್ಕೆ. ಓಹೋ, ಮೊದಲು ಒಂದು ಪಿಕಪ್ ಗೆ 3.5 ಸಾವಿರ ಇತ್ತು, ನಾವು ಇವಾಗ 5 ಸಾವಿರ ಕಡಿಮೆ ಕೊಡೋದಿಲ್ಲ ಅಂತ ಮಾಡ್ಬಿಟ್ಟಿದೀವಿ. ಹೌದಾ? ಹೌದು ಸರ್. ಒಂದು ಪಿಕಪ್ ಗೆ ಅಷ್ಟೊಂದು ಬೆಲೆ ಯಾಕೆ ನಿಗದಿ ಮಾಡ್ತೀರಿ, ಅಥವಾ ಅಷ್ಟು ಬೆಲೆ ಅಗತ್ಯ ಏನಿದೆ ಅಂತ ನಮ್ಮ ಕೇಳಗರು? ಅಲ್ಲ ಸರ್, ಏನಂತ ಹೇಳಿದ್ರೆ ಈಗ ದನಗಳನ್ನು ಸಾಕೋದು ಕಷ್ಟನೇ ಜನರಿಗೆ, ಎಲ್ಲ ಹೇಳೋದು ದನಗಳನ್ನು ಸಾಕೋದು ಕಷ್ಟ ಅಂತ. ಆಗ ಸಗಣಿಗೆ ಯಾಕೆ ಕಡಿಮೆ ಕೊಡ್ಬೇಕು ಅಂತ ನಾವು ಹೇಳೋದು, ಪಕ್ಕದಲ್ಲಿ ಎಲ್ಲ ಹೇಳಿದೀವಿ ಕಡಿಮೆ ಕೊಡ್ಬೇಡಿ ಅಂತೇಳಿ, ಒಂದಾವರ್ ಸಾಕ್ಬೇಕು ಇಲ್ಲ ಅಂತ ತಕೊಳ್ಬೇಕು ನಮ್ಮ ಹತ್ರ ಸಗಣಿ. ಹಾಗೆ ಹಾಗೆ ಅಂದ್ರೆ ಅದ್ರ ಪ್ರಾಮುಖ್ಯತೆ ಗೊತ್ತಾಗ್ಲಿ ಅಂತ. ಹೌದು ಸರ್, ಹೌದು. ಮತ್ತೆ ನಮ್ಮದು ನಾಟಿ ಹಸಗಳು ಸರ್, ಈಗಿನ ಎಚ್ಎಫ್ಒ ಜರ್ಸಿ ಅಲ್ಲ ಸರ್, ನಾಟಿ ಹಸ, ಅದರಿಂದ ಸಗಣಿ ಸ್ವಲ್ಪ ಚೆನ್ನಾಗಿರ್ತವೆ. ಹೌದು ಹೌದು, ತೆಗೆದುಕೊಂಡು ಹೋಗೋರು ಚೆನ್ನಾಗಿ ತಗೊಂಡು ಹೋಗ್ತಾರೆ, ಮತ್ತೆ ಹಾಕುವಾಗ್ಲೂ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಹೌದು. ಮತ್ತೆ ಬೇರೆ ಸಗಣಿ ಹಾಕಿದ್ರು, ನಮ್ಮದೇ ದನಗಳು ಸಗಣಿ ಹಾಕಿದ್ರು ಆ ಗಿಡ ಬರುವ ಇದೆಲ್ಲ ಗೊತ್ತಾಗುತ್ತಲ್ಲ ಅಲ್ವಾ? ಹೌದು ಸರ್. ಈಗ ನೀವು ಪೂರ್ಣ ರಾಸಾಯನಿಕ ಗೊಬ್ಬರ ನಿಲ್ಸಿದ್ರೆ ಸ್ವಲ್ಪ ಸ್ವಲ್ಪ ಕೊಡ್ತೀರಾ? ನಮ್ಮದು ಸ್ವಲ್ಪ ತೋಟ ಸ್ವಲ್ಪ ದೂರದಲ್ಲಿದೆ, ಅದಕ್ಕೆ ಸ್ವಲ್ಪ ಯೂರಿಯಾ ಕೊಡ್ತಾ ಇದೀವಿ. ಬಾಕಿ ಮನೆ ಪಕ್ಕದಲ್ಲಿ ನಾವು ಸಗಣಿಯನ್ನು ಕೊಡ್ತಾ ಇದೀವಿ. ಮತ್ತೆ ಗುಂಡಿಗಾಗಿ ಅದನ್ನು ಕೊಳಸಿಲ್ಲ, ಅವತ್ತು ಒಂದು ಕೊಟ್ಟಿಗೆ ಸಗಣಿ ಅವತ್ತೇ ತೋಟಕ್ಕೆ ಹೋಗ್ಬಿಡ್ತದೆ. ಈಗ ನಮ್ಮದು ಎರಡು ಕೊಟ್ಟಿಗೆ ಇದಾವೆ, ಒಂದು ಆಡು ಕೊಟ್ಟಿಗೆ ಇತ್ತು, ಅದನ್ನ ದನ ಕೊಟ್ಟಿಗೆ ಮಾಡಿದ್ವಿ, ಅದದ್ದು ಒಂದು ಪ್ಲಾಸ್ಟಿಕ್ ಬಕೆಟ್ ಮಾಡ್ಕೊಂಡಿದ್ವಿ. ಆ ಎರಡು ಬಕೆಟ್ ಅಲ್ಲಿ ಅವತ್ತೈದು ತೋಟಕ್ಕೆ ಹೋಗ್ಬೇಕು. ಏನು ಗುಡ್ಡೆ ಹಾಕ್ತೀರಾ ಅಥವಾ ಸ್ವಲ್ಪ ಹರಡ್ತೀರಾ? ಇಲ್ಲ ಸರ್, ಅಲ್ಲೇ ಗುಡ್ಡ ಹಾಕ್ಬಿಡೋದು. ಮಳೆ ಇದ್ದಾಗ ಚಂದ, ಮಳೆ ಬಿದ್ದಾಗ ಅದೇ ಅರ್ಗಿದಂಗೆ ಆಗ್ತದೆ. ಗುಡ್ಡಕ್ಕೊಂದು ಅರ್ಧ ಅಡಿ ಬಿಟ್ಬಿಟ್ಟು ಹಾಕ್ಬಿಡೋದು. ಮಳೆ ದಿವಸ ಅದು ಏನೊಂದು ಒಳ ಇದೆ, ಅದು ಪೂರ್ತಿ ಸಗಣಿಯನ್ನ ಒಳಗೆ ತಗೊಂಡು ಹೋಗುತ್ತದೆ, ಮೇಲ್ಗಡೆ ಭಾಗದಲ್ಲಿ ಮಣ್ಣು ಬರ್ತದೆ. ಹಾಗಾದಾಗ ನಮಗೆ ಲಾಭ ಆಗುತ್ತದೆ ಒಂದು ಲೆಕ್ಕದಲ್ಲಿ. ಅಂದ್ರೆ ನೀವು ನಿಮ್ ತೋಟಕ್ಕೆ ಯಾವಾಗ ಸಗಣಿ ಹಾಕ್ತೀರಿ, ಕೊಡದ್ ಯಾವಾಗ? ನಿತ್ಯದ ಸಗಣಿ ಹಾಕ್ತಾ ಇದೀವಿ. ನಿತ್ಯ ಸಗಣಿ ಹಾಕಿದ್ರೆ ಎರಡು ಮೂರು ದಿವಸದಲ್ಲಿ ಸಗಣಿಯನ್ನು ಹುಳ ತಗೊಂಡೋಗಿ ಮೇಲ್ಗಡೆಗೆ ಮಣ್ಣು ಬಂದಿರ್ತದೆ. ಅಲ್ಲ ಅದು ಸರಿನೇ, ನೀವು ಮಾರಾಟ ಮಾಡೋದು? ಮಾರಾಟ ಮಾಡೋದು ಬೇಸಿಗೆ ಸರ್. ಬೇಸಿಗೆ ಅದು ಈ ಕಡೆ ಒಂದು ಕೊಟ್ಟಿಗೆ ಇದೆ, ಒಂದು ಕೊಟ್ಟಿಗೆ ನಾವು ಅಲ್ಲಿ ದಾರಿ ಸೈಡ್ ಅಲ್ಲಿ ಹಾಕೊಂಡು ಹಾಗೆ ಗಾಡಿಗೆ ತುಂಬಿ ಕೊಡ್ತೀವಿ. ಓ ಹಾಗೆ ಹಾಗೆ. ಹೌದು, ಬೇಡಿಕೆನೂ ಚೆನ್ನಾಗಿದೆ ಸಗಣಿ ಗೊಬ್ಬರಕ್ಕಲ್ವಾ? ಸಗಣಿ ಬೇಡಿಕೆ ಚೆನ್ನಾಗಿದೆ ಸರ್. ಮತ್ತೆ ನಿಮಗೆ ಮನೆಗೆ ಬೇಕಾಗಿರೋ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲದೂ ಸಿಗುತ್ತಲ್ವಾ? ಹೌದು ಸರ್, ಅದರಲ್ಲಿ ಪಂಚಾಮೃತ ಅಂತ ಹೇಳ್ತೀವಿ, ಅದಕ್ಕಿಂತ ನಾವು ಹೇಳ್ತೀವಿ ಏಳು ಭಾಗ ಸಿಗ್ತದೆ, ಯಾಕಂದ್ರೆ ಸಗಣಿ ಗಂಜಾಳವನ್ನು ಸೇರಿಸಬೇಕಲ್ಲ ಸರ್. ಹೌದು, ಸಗಣಿ ಸುಟ್ಟರೆ ವಿಭೂತಿ ಆಗುತ್ತದೆ, ತೋಟಕ್ಕಾಗದು ಗೊಬ್ಬರ ಆಗ್ತದೆ. ಸಾಕ್ಲಿಕ್ಕೆ ಏನು ತೊಂದ್ರೆ ಇಲ್ವಾ? ಅರ್ಧ ಎಕರೆ ಗದ್ದೆ ಬಿಟ್ಟು ಮತ್ತಿನೇಂದ್ರು ಬೇರೆ ಕಡೆಗೆ ಹೊಡ್ಕೊಂಡು ಹೋಗ್ತೀರಾ, ಮೇಯ್ಲಿಕ್ಕೆ ಹೋಗ್ತೀರಾ, ಹೇಗೆ? ಇಲ್ಲ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭತ್ತದ ಗದ್ದೆಗಳು ಎಲ್ಲ ಅಡ್ಲಾಗ್ಬಿಟ್ಟಿದೆ. ನಮ್ಮಲ್ಲಿ ಅವರ ಗದ್ದೆಯಲ್ಲಿ ಕಟ್ಟಬಾರ್ದು, ಇವರ ಗದ್ದೆಯಲ್ಲಿ ಕಟ್ಟಬಾರ್ದು ಅಂತಲ್ಲ, ದನ ಕಟ್ಟವರೆಲ್ಲ ಎಲ್ಲರ ಗದ್ದೆಯಲ್ಲಿ ಕಟ್ತಾರೆ. ಅದು ಮೊದ್ಲೇ ಒಂದು ಗಾದೆ ಇದೆ, ನಮ್ಮ ಹಿರಿಯವರು ಹೇಳ್ತಾ ಇದ್ರು, ತಂದೆ ಹೇಳ್ತಾ ಇದ್ರು, ನೆರೆ ಕರೆ ಆಳಾದ್ರೆ ಕರೆ ಕಟ್ಟಕೊಳ್ಳೋದು, ಹಾಗೆ ಆಗಿದೆ ಇವಾಗ. ಆನೆಗಳ ಓಡಾಟ ಇದೆಯಾ ಈಗಲೂ ನಿಮ್ಮಲ್ಲಿ? ಆನೆಗಳು ನಮಗೆ ಕಡಿಮೆ ಇದೆ ಸರ್. ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಸ್ವಲ್ಪ ಹಿಂಭಾಗ ಅಲ್ಲಿ ಎಂಟೆಂಟು ಅಡಿಗೆ ಜೇನು ಪೆಟ್ಟಿಗೆ ಇಟ್ಟಿದ್ದು, ಅಲ್ಲಿಂದ ನಮಗೆ ಕಡಿಮೆ ಆಗಿದೆ. ಒಮ್ಮೆ ಬಂದು ಜೇನು ಪೆಟ್ಟಿಗೆ ಮೈಚಿ ಹೋಗ್ಬಿಟ್ಟಿತ್ತು, ಅಲ್ಲಿಂದ ಬಂದಿಲ್ಲ ನಮಗೆ. ಮನೆ ಪಕ್ಕ ಬರೋದಕ್ಕೆ ನಾವು ಇನ್ನೊಂದು ಉಪಾಯ ಮಾಡಿದೀವಿ, ಆ ಎಂಡಲ್ಲಿ ಬರುವ ದಾರಿಗೆ ಒಂದು ನಾಲ್ಕು ಬಿದಿರು ಬುಡ ಹಾಕ್ಬಿಟ್ಟಿದೀವಿ. ಅಲ್ಲಿ ಬಂದಾಗ ಬಿದಿರು ಸೌಂಡ್ ಕೇಳ್ತದೆ, ಹಾಗೆ ನಾವು ಇಲ್ಲಿಂದ ಟಾರ್ಚ್ ಹಾಕಿದ್ರೆ ಆನೆ ಆ ಕಡೆಗೆ ಹೋಗ್ತದೆ. ಆ ತರ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅಂತ ಸಮಸ್ಯೆ ಇಲ್ಲ ನಿಮಗೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಇನ್ನು ಸಮಸ್ಯೆ ಅಂತ ಹೇಳ್ಕೊಂಡ್ರೆ ಎಲ್ಲ ಸಮಸ್ಯೆ ಅಲ್ಲ ಸರ್. ಹೌದು ಹೌದು. ತೋಟದಲ್ಲಿ ಅಲ್ಲಲ್ಲಿ ಏಲಕ್ಕಿಯನ್ನು ಹಾಕೊಂಡಿದಿರಲ್ವಾ? ಮಧ್ಯದಲ್ಲಿ ಏಲಕ್ಕಿ ಹಾಕೊಂಡಿದ್ದೀನಿ. ಮತ್ತೆ ಮನೆಗಿಂತ ನಮಗೆ ಸ್ವಲ್ಪ ಸಮಸ್ಯೆ ಅಂತ ಕಾಣೋದು ಹಂದಿಗಳದು. ಸಾವಯವದಲ್ಲಿ ಕಷ್ಟ ಆಗದೆ ಹಂದಿಗಳದೆ, ಯಾಕೆಂದ್ರೆ ಕಾಫಿಗೆ ಹಾಕಿದ್ರೆ ಕಷ್ಟ ಆಗೋದಿಲ್ಲ, ಕಾಫಿ ಒಂದೇ ಕೃಷಿ ನೋಡಿ, ಬೇರೆ ಗಟ್ಟಿಯಾಗಿರ್ತದೆ. ಮೆಣಸು ಬೇರೆ ಇದ್ದಿದ್ದಕ್ಕೆ ಇದಾದ್ರೆ ಅದ್ರಲ್ಲಿ ಸಾವಯವ ಗೊಬ್ಬರ ಹಾಕಿದಾಗ ಏನಾಗುತ್ತೆ ಅಂದ್ರೆ ಎರೆಹುಳ ಆಗ್ಬಿಡ್ತದೆ, ಅದನ್ನು ಊಡಿ ಎರೆಹುಳ ಅಂತ ತಿಂತದೆ. ಹಂದಿ ಕಾಟ ನಿಲ್ಸಕ್ಕೆ ಏನು ಉಪಾಯಗಳನ್ನ ಹುಡುಕಿದಿರಿ? ಉಪಾಯ ಅಂತ ಹೇಳಿದ್ರೆ ಸಿಟಿಗೆ ಪವನ್ ಕಡೆ ಹೋಗ್ಬೇಕಾಗಿಲ್ಲ, ಅದಕ್ಕೆ ಈ ಏರ್ ಕಟ್ಟಿಂಗ್ ಶಾಪ್ ಅಲ್ಲಿ ತಲೆ ಕೂದಲು ಇರ್ತಲ್ಲ ಸರ್, ಕಟ್ ಮಾಡಿದ್ದು, ಅದನ್ನು ತಂದು ಅರ್ಗ್ಬಿಟ್ರು ಕಡಿಮೆ ಆಗುತ್ತೆ ಸರ್. ಹೌದ್ರ? ಹೌದು ಸರ್, ಅದು ಒಂದು ವರ್ಷ ನಮ್ಮಲ್ಲಿ ಶುಂಠಿ ಸ್ವಲ್ಪ ಉತ್ತಿತ್ತು, ಆಮೇಲೆ ಹಾಕಿದ ಮೇಲೆ ಕಂಟ್ರೋಲ್ ಆಗ್ಬಿಡ್ತದ. ಹೇಗೆ ಕಂಟ್ರೋಲ್ ಆಯ್ತು? ಅದು ಬಂದಾಗ ಮೂಗಿ ಸೇರ್ಕೊಂಡ್ ಬಿಡ್ತದೆ. ಅವನಿಗೆ ಹೋಗಿ ಒಂದು ಎರಡು ಚೀಲ ಮೂರು ಚೀಲ ತಂದ್ಬಿಟ್ಟು ಹಳೆ ಬಟ್ಟೆ ಹಾಕೊಂಡು ತೋಟಕ್ಕೆ ಸೈಡ್ ಸೈಡ್ ಎಲ್ಲ ಅರ್ಗ್ಬೇಕು, ಅದು ಆ ಮೂಗಿಗೆ ಯಾವಾಗ ಸೇರ್ತೋ ಆಮೇಲೆ ಬರೋದಿಲ್ಲ. ಕೆಲವು ವ್ಯವಸ್ಥೆಗಳಿದಾವೆ, ನಾವು ಮಾಡಬೇಕು. ಏಲಕ್ಕಿ ಎಷ್ಟು ಸಿಗುತ್ತೆ ನಿಮ್ಮ ಎರಡೆಕರೆಯಲ್ಲಿ ಅಲ್ಲಲ್ಲಿ ಹಾಕೊಂಡಿರೋದು? ಏಲಕ್ಕಿ ಹಳೆ ಗಿಡಗಳು ಇದ್ದು ನಾವು ಅದನ್ನು ಬಿಟ್ಬಿಟ್ಟಿದ್ದೋ. ಈಗ ನಾವು ಎಸ್ಸಿದ ಬಸ್ಸಿಗೆ ಹತ್ತೋರು ಜಾಸ್ತಿ ಓಡೋಗಿ ಹತ್ತೋದು. ಹೌದು, ಯಾವಾಗ 3,000 ಬೆಲೆ ಕಾಣ್ತು ಆವಾಗ ನಾವು ಗಿಡ ನಡಕ ಸ್ಟಾರ್ಟ್ ಮಾಡೋದು ನೋಡಿ. ನಾವು ತುಂಬಾ ಜನ ರೈತರಿಗೆ ಹೇಳ್ತಾ ಇದೀವಿ, ನಾವು ರೆಸ್ಸಿದ ಬಸ್ಸಿಗೆ ಓಡಿ ಹೋಗಿ ಹತ್ತೋದು, ಫ್ರೀ ಬಸ್ಸಿಗೆ ಹತ್ತೋದಿಲ್ಲ ಅಂತೇಳಿ. ಹಾಗೆ ಈಗ ಹಾಕಿದೀವಿ, ಬೆಲೆ ಕಡಿಮೆ ಇದ್ರು ಈ ವರ್ಷನೂ ಹಾಕಿದೀವಿ. ನಾವು ವರ್ಷಕ್ಕೆ ಅಷ್ಟೇ ಅಷ್ಟೇ ಒಂದು 50-60 ಗಿಡ ಹಾಕೊಂಡು ಹೋಗೋದು. ನಿಮ್ಮಲ್ಲೇ ಬೆಳೆಸಿದ ಸಸಿಗಳನ್ನ ಹಾಕ್ತೀರಾ ಹೇಗೆ? ನಮ್ಮಲ್ಲಿದ್ದ ಸಸಿಗಳನ್ನೇ ಹಾಕ್ತಾ ಇದೀವಿ ಸರ್, ಅದರಿಂದ ತಾಳುತ್ತ ಇದು ಆಗ್ತಾ ಇದೀವಿ ಸರ್. ವರ್ಷಕ್ಕೆ ಒಂದು 7-8 ಕೆಜಿ 10-15 ಕೆಜಿ ಏಲಕ್ಕಿ ಸಿಗುತ್ತಾ? ಈ ವರ್ಷ 1-8 ಕೆಜಿ ಸರ್. ಮುಂದಿನ ವರ್ಷಕ್ಕೆ ಜಾಸ್ತಿ ಆಗ್ಬೋದು. ಸರಿನೇ ಸರಿನೇ. ಬರೀ 11 ಬುಡದಲ್ಲಿ 8 ಕೆಜಿ ಇರೋದು, ಬಾಕಿ ಎಲ್ಲ 2-2 ಕೊತ್ತುಗಳಿದಾವೆ, 11 ಬುಡದಲ್ಲಿ ಚೆನ್ನಾಗಿ ಫಸಲ್ ಇದಾವೆ. ಸರಿನೇ ಸರಿನೇ. ಕಿತ್ತಳೆ ಹಣ್ಣನ್ನು ಮಾರಾಟ ಮಾಡ್ತೀರಾ? ಕಿತ್ತಳೆ ಹಣ್ಣು ಮಾರಾಟ ಮಾಡ್ತಿದೀವಿ ಸರ್. ಮಾರಾಟ ಮಾಡೋದಂತ ಹೇಳಿದ್ರೆ ಈ ವರ್ಷ ಕಿತ್ತಳೆ ಹಣ್ಣು ಫಲ ಕಡಿಮೆ ಇತ್ತು, ಮತ್ತೆ ನಾವು ಬಂದವರಿಗೆ ಹೋಗೋರಿಗೆ ಕೊಟ್ಟೆ ನಾವು ಖಾಲಿ ಮಾಡಿದೀವಿ. ಮತ್ತೆ ಕೊರೋನಾ ಇತ್ತು, ಕೊರೋನಾಕ್ಕೆ ಬೇಕಾಗಿ ಇನ್ನು ಮಾರ್ಕೆಟ್ ಒಂಥರ ಲಾಕ್ಡೌನ್ ಅದು ಇದಾಯ್ತಲ್ಲ, ಹಾಗಾಗಿ ಯಾರು ದೂರದಿಂದ ಬರೋರಿಗೆ ಕೊಟ್ಟು ತಿಳಿಸಿದೀವಿ ಸರ್. ಹಾಲನ್ನು ಮಾರಾಟ ಮಾಡ್ತೀರಾ? ಹಾಲು ಮಾರಾಟ ಮಾಡ್ತೀವಿ ಸರ್, ಹೊಸ ಹಾಲು ಮಾರಾಟ ಮಾಡೋದಿಲ್ಲ. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮದು ನಾಟ್ಯ ಸೇರೋದು, ಒಂದು ಹಸಿಗೆ ಒಂದು 2-2.5 ಲೀಟರ್ ಹಾಲೇ ಸಿಗ್ಬಹುದು. ಒಂದು ಕಡೆಯಿಂದ ಖಾರ ಕುಡಿತಾ ಇರೋದು, ಇನ್ನೊಂದು ಕಡೆಯಿಂದ ನಾವು ಎಷ್ಟು ಬೇಕು ಕರ್ಕೊಳ್ಳೋದು. ಹಾಗೆ ಕರುಗಳು ಚೆನ್ನಾಗಿ ಬೆಳೀತವೆ ಅಲ್ವಾ? ಕರುಗಳು ಚೆನ್ನಾಗಿ ಬೆಳೀತದೆ. ನಾವು ಇನ್ನು ಮತ್ತೆ ಕಟ್ಟಿಯಾಗಿ ಹಾಲು ಕದಿಯೋದು ಕಡಿಮೆನೆ, ಅದು ಒಂದು ಕಡೆಯಿಂದ ಕುಡಿತಾ ಇರ್ಬೇಕು, ನಾವು ಒಂದು ಕಡೆಯಿಂದ ಬೇಕಾದಷ್ಟು ಕರ್ಕೊಳ್ಳೋದು. ನಂದಕುಮಾರ್ ಅವರು, ಒಂದು ಪ್ರಶ್ನೆ, ನೀವು ಈಗ ಮನೆ ಬಳಕೆಗೂ ತರಕಾರಿಗಳನ್ನ ಬೆಳ್ಕೊಂತೀರಿ, ಮತ್ತೆ ಇನ್ನು ಸಣ್ಣ ಪುಟ್ಟ ಖರ್ಚಿಗೆ ಅಲ್ಲಿ ಪದಾರ್ಥಗಳು ಸಿಗ್ತವೆ, ಭತ್ತನ ನೀವು ಖರೀದಿ ಮಾಡ್ತೀರಾ ಅಥವಾ ಹೇಗೆ? ಅಕ್ಕಿ ತಗೊಳ್ತಿದ್ದೀವಿ ಸರ್. ಅಕ್ಕಿನ ತೆಗೆದುಕೊಳ್ತೀರಿ, ಭತ್ತ ಖರೀದಿ ಮಾಡ್ತಾ ಇದ್ವಿ. ಅದನ್ನು ಏನಂತ ಹೇಳಿದ್ರೆ ಮಿಲ್ಲಿಗೆ ತಗೊಂಡು ಹೋಗ್ಬೇಕು, ಅದ ತಗೊಂಡು ಸಿಕ್ಕೋದು ಪ್ರಯೋಜನ ಆಗೋದು. ಇತ್ತೀಚೆಗೆ ನಾವು ಅಕ್ಕಿಯೇ ತಗೊಳ್ತಾ ಇದೀವಿ ಸರ್. ಈಗ 2 ಎಕರೆಯಲ್ಲಿ ನೀವು ಮಿಶ್ರ ಬೆಳೆಗಳನ್ನ, ಕಾಫಿ, ಕಾಳುಮೆಣಸು ಮತ್ತು ಬಾಳೆ, ಈ ಕಡೆ ಏಲಕ್ಕಿ, ಕಿತ್ತಳೆ, ವೆನಿಲ್ಲಾ, ಕೋಕೋ ಇವನ್ನೆಲ್ಲ ಹಾಕೊಂಡಿದ್ರಿ, ಬಾಳೆಯಿಂದ ಸ್ವಲ್ಪ ದುಡ್ಡು ಸಿಗುತ್ತಾ? ಬಾಳೆಹಣ್ಣು ಸಿಗ್ತದೆ ಸರ್. ಮೊದಲು ನಮಗೆ ಬಾಳೆಯಿಂದ ಒಂದ್ ತಿಂಗಳಿಗೆ 1,000-1,200 ರೂಪಾಯಿ ಸಿಕ್ಕೋದು, ಯಾಕಂದ್ರೆ ನಮ್ಮಲ್ಲಿ ಈ ಮರ ಬಾಳೆ ಅಂತ ಹೇಳ್ತೀವಿ ಅದೇ ಇರೋದು. ಅದಕ್ಕೂ ಒಂದು 2 ತಿಂಗಳು ಒಳ್ಳೆ ಮಾರ್ಕೆಟ್ ಬರ್ತದೆ, ಒಂದು ಜನವರಿಯಲ್ಲಿ ಮತ್ತೊಂದು ಮಾರ್ಚ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಬರ್ತದೆ. ಅದು ತಿಂಗಳು ತಿಂಗಳು ನಾವು ಅವನಿಗೆ ಹೋಗ ಕೊಡ್ತಾ ಇದ್ವಿ. ಇತ್ತೀಚೆಗೆ ಯಾನೆಯಿಂದ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದೆ, ಮನೆ ಅಕ್ಕಪಕ್ಕದಲ್ಲೇ ಸ್ವಲ್ಪ ಇಟ್ಟುಕೊಂಡಿರೋದು. ಒಟ್ಟಾರೆ 2 ಎಕರೆಯಲ್ಲಿ ಎಷ್ಟು ವರಮಾನ ಸಿಗುತ್ತೆ, ಖರ್ಚು ಎಷ್ಟು ಆಗ್ಬಹುದು ವರ್ಷಕ್ಕೆ ನಂದಕುಮಾರಣ್ಣ? ನಾವು ಆ ತರ ಲೆಕ್ಕಾಚಾರ ಹಾಕಿಲ್ಲ ಸರ್. ಒಟ್ಟಿನಲ್ಲಿ ಕೃಷಿಯಲ್ಲಿ ಲಾಭ ಇದಾವೆ, ಮಿಶ್ರ ಆಗಿ ಹೋದ್ರೆ ಲಾಭ ಇದೆ ಸರ್. ನಾವು ಲೆಕ್ಕ ಹಾಕ್ತಾ ಇಲ್ಲ, ಒಟ್ಟಿನಲ್ಲಿ ಎಲ್ಲ ಖರ್ಚು ಅದಲ್ಲೇ ಹೋಗುತ್ತಲ್ಲ ಸರ್. ಈಗ ಕೃಷಿ ನಷ್ಟ ಅಂತ ಹೇಳಿ ಕಾರಣ ಅಂತ ಹೇಳಿದ್ರೆ ನಾವು ತಗೊಂಡು ಬಂದ ರೇಷನ್ನು ಅದಲ್ಲೇ ಬರ್ತದೆ, ನಾವು ಬೇರೆ ಖರ್ಚು ಮಾಡಿದ್ರು ಇದಕ್ಕೆ ಬರ್ತದೆ. ಹೌದು, ಪ್ರತ್ಯೇಕ ಆಗಿ ಬರ್ದಿಟ್ರೆ ಇದ್ರದ್ದು ಎಷ್ಟಿದೆ, ನಮ್ಮ ವರಮಾನ ಎಷ್ಟು ಬರ್ತದೆ, ಎಷ್ಟು ಖರ್ಚು ಬರ್ತದೆ ಲೆಕ್ಕ ಹಾಕೊಳ್ಬಹುದು ನಾವು. ಆದ್ರೂ ಏರುಪೇರು ಆಗ್ತಿರುತ್ತೆ. ಒಟ್ಟಾರೆ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ನಿಮ್ಗೆ ಅಲ್ವಾ? ನೆಮ್ಮದಿಯಾಗಿ ಜೀವನ ಮಾಡಬಹುದು. ಮತ್ತೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಜೇನು ಕೃಷಿ ಇದಾವೆ ಸರ್ ನಮ್ಮಲ್ಲಿ, ಅದರಿಂದ ಒಂದಷ್ಟು ಬರ್ತದೆ. ಮುಜಂಟಿ ಜೇನು ಒಂದು 25 ಇದಾವೆ, ಮಾಮೂಲಿ ಶರಣ ಒಂದು 35 ಇದಾವೆ ಬಾಕ್ಸ್ ಅಲ್ಲಿ, ಅದರಿಂದ ಒಂದಷ್ಟು ವರಮಾನ ಬರ್ತದೆ. ವರ್ಷಕ್ಕೊಂದು 50 ಕೆಜಿ ಅಷ್ಟು ಜೇನುತುಪ್ಪ ಸಿಗುತ್ತೆ. 150-350 ಸಿಗ್ತದೆ. ಜನವರಿ ಬಿದ್ದ ಮಳೆ ಸ್ವಲ್ಪ ಲಾಸ್ಟಿ. ಕಾಫಿಯಲ್ಲೂ ಅಷ್ಟೇ, ಯಾಕಂದ್ರೆ 3 ಟೈಪ್ ಕಾಫಿ ಆಗಿ ಬಿಟ್ಟಿದೆ. ಯಾಕಂದ್ರೆ ನಾವೊಂದು 50 ಪೆಟ್ಟಿಗೆ ಇದ್ರೆ ಅದನ್ನ 25 ಪೆಟ್ಟಿಗೆ ಮಿನಿಮಮ್ ನಮಗೆ ಜೇನು ಸಿಕ್ಕೇ ಸಿಗ್ತದೆ. ಮಾರಾಟಕ್ಕೂ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲ ಸರ್. ಈಗ ನಮ್ಮಲ್ಲಿ ಜೇನಿದ್ರೆ ಒಂಥರ ಇರುವೆ ಬಂದು ಬಿಡುತ್ತೆ ನೋಡಿ, ಸೀದಾಗ ಮಿನಿಮಮ್ 700 ರೂಪಾಯಿ ಕೊಡ್ತಾ ಇದೀವಿ ನಾವು. 800-900 ಹೇಳಿದ್ರು ಹೋಗ್ತದೆ, 700 ರೂಪಾಯಿ ನಿಗದಿತ ಮಾಡಿಬಿಟ್ಟಿದ್ವಿ. ಸರಿನೇ, ಸರಿನೇ. ಒಟ್ಟಾರೆ ಇತಿಮಿತಿಗಳ ಮಧ್ಯದಲ್ಲೂ, ಸಮಸ್ಯೆಗಳ ಮಧ್ಯದಲ್ಲೂ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರಿ. ರಾಸಾಯನಿಕ ಗೊಬ್ಬರಗಳನ್ನ, ವಿಷಗಳನ್ನ ಹೆಚ್ಚು ಬಳಸಲನೆ ನಿಮ್ಮದೇ ಆದ ಮಾರ್ಗಗಳನ್ನು ಹುಡುಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಾವು ನಮ್ಮ ಖರ್ಚುಗಳಿಗೆ ಕಡಿವಾಣ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜೀವನ ಅಲ್ವಾ? ನಮ್ಮದು ಖರ್ಚು ಇವತ್ತು ಏನಾಗುತ್ತೆ ಅಂದ್ರೆ, ಗೊಬ್ಬರ ನಮಗೆ DAP ಬೇಕು ಅಂತ ಹೇಳಿದ್ರೆ ಕಾಸ್ಟ್ಲಿ ಆಗಿದೆ. ಆ ತರ ಆಗಿ ನಮಗೆ ಏನಾಗುತ್ತೆ, ಲಾಸ್ ಬರ್ತದೆ. ಈಗ 2-3 ಸಲ ಗೊಬ್ಬರ ಕೊಟ್ಟು ನಾವು ಅತಿ ಖರ್ಚು ಮಾಡಿ ಹೆಚ್ಚು ಎಕರೆಗೆ 45 ಚೀಲ ಕಾಫಿ ಕೊಯ್ದೀನಿ, 50 ಚೀಲ ಕಾಫಿ ಕೊಯ್ದೀನಿ ಅಂತ ಹೇಳಿ 3 ಸಲ ಗೊಬ್ಬರ ಹಾಕಿದ್ದು, ಮತ್ತೆ ಆ ಲೇಬರ್ ಲೆಕ್ಕ ಹಾಕಿದಾಗ ಮಾಮೂಲಿಯಾಗಿ ಬರೋ 20 ಚೀಲನೆ ಸಾಕಲ್ಲ ಸರ್. ಹೌದು ಹೌದು, ನಿಜ. ಒಂದು ಲೇಬರ್ ಹೋಯ್ತು, ಮತ್ತೆ ಆ ಗೊಬ್ಬರ ತರುವ ಬಾಡಿಗೆ, ಗೊಬ್ಬರದ ಬೆಲೆ, ಅದನ್ನು ಲೆಕ್ಕ ಹಾಕಿದಾಗ ಏನಾಗುತ್ತೆ, 50 ಚೀಲ ಬೆಳೆಯೋದು 20 ಚೀಲ ಆರಾಮಾಗಿ ಹೋಗೋದೇ ಒಳ್ಳೇದು. ಮತ್ತೆ ಅದರಿಂದ ಬೇರೆ ಬೇರೆ ಪರಿಣಾಮಗಳು. ಹೌದು. ಮತ್ತೆ ಇನ್ನು ಇಷ್ಟೇ ಕೆಮಿಕಲ್ಗಳು, ಕೆಮಿಕಲ್ ಬಂದಾಗ ಏನಾಗುತ್ತೆ, ಈಗ ನಮಗೆ ಕೆಮಿಕಲ್ ಹೊಡಿಲಿಕ್ಕೆ ಆಗುದಿಲ್ಲ, ಕೆಮಿಕಲ್ ಹೊಡೆದ್ರೆ ನಮಗೆ ಲಾಸ್ ಆಗುತ್ತದೆ, ಯಾಕಂದ್ರೆ ಜೇನು ಕೃಷಿ ಇದೆ. ಹೌದು. ಕೆಲವರು ಹೇಳ್ತಾರೆ, ನಾನು ತಲೆನೋವಿಗೆ ಅಂತೇಳಿ ಮಾತು ತಗೊಂಡೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಯ್ತು ಅಂತೇಳಿ, ಆ ತರ ಆಗ್ಬಿಡ್ತದೆ. ಯಾಕಂದ್ರೆ ಜೇನು ಕೃಷಿ ಇರೋದಕ್ಕೆ ಯಾವ್ದು ಕೆಮಿಕಲ್ ಉಪಯೋಗ ಮಾಡಿದ್ರೆ ಆಗೋದಿಲ್ಲ. ಖುಷಿ ಆಯ್ತು ನಂದಕುಮಾರಣ್ಣ, ಸಣ್ಣ ಹಿಡುವಳಿಯಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡ್ತಾ ಇದ್ರಿ, ನಿಮ್ದೇ ಆದ ಒಂದು ಬದುಕನ್ನ ಕಟ್ಟಿಕೊಂಡಿದ್ರಿ. ಶುಭವಾಗಲಿ, ಧನ್ಯವಾದಗಳು, ನಮಸ್ಕಾರ. ಕೇಳುಗರೆ, ಇದುವರೆಗೂ ಮಡಿಕೇರಿ ತಾಲೂಕು ಚೆಲವರ ಗ್ರಾಮದ PA ನಂದಕುಮಾರ್ ಅವರ ಕೃಷಿ ಕುರಿತಂತೆ ಸಂವಾದವನ್ನ ಮಾಡಿದ್ವಿ, ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ, 9449-92-733-89. ಮತ್ತೊಂದು 8-2-9-6-7-0-0-8-8-5. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत। ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರೆ. ಇದರಲ್ಲಿ ಮಡಿಕೇರಿ ತಾಲೂಕು ಬೆಟ್ಟತೂರು ಗ್ರಾಮದ ಖಡ್ಯದ ಇಂದಿರಾ ಮಹೇಶ್ ಅವರೊಡನೆ ಸಂದರ್ಶನ, ಬಳಿಕ ಬೆಳೆ ಉತ್ಪಾದನೆಯಲ್ಲಿ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಕೋವಿಡ್ 19 ಹಿನ್ನೆಲೆ ಸೋಂಕಿತರ ಪಾಲನೆ ಮತ್ತು ರಕ್ಷಣೆಗೆ ಅಗತ್ಯವಿರುವ ಎಲ್ಲ ಮಕ್ಕಳನ್ನ ಗುರುತಿಸುವುದು, ಹಾಗೆ ಪುನರ್ವಸತಿ ಕೊಡುವ ಬಗ್ಗೆ ಕ್ರಿಯಾ ಯೋಜನೆ ಅನುಷ್ಠಾನಗೊಳಿಸುವ ಬಗ್ಗೆ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು ಅವು ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಕೋವಿಡ್ 19 ಮಕ್ಕಳಿಗೆ ತಗೊಂಡುವ ಮುಂಜಾಗ್ರತೆ ಬಗ್ಗೆ ಬೇರೆ ಬೇರೆ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೊಟ್ಟಿಗೆ ಕೈಜೋಡಿಸುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿಯು ಮನವಿ ಮಾಡಿದರು. ಪೌಷ್ಟಿಕ ಆಹಾರದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಹಾಗೆ ರಾಷ್ಟೀಯ ಪೌಷ್ಟಿಕ ಮಾಸಾಚರಣೆಯನ್ನು ಆಚರಿಸಲಾಗುತ್ತದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಅವರು ಹೇಳಿದರು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ ಜಿಲ್ಲಾ ಆಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ವಿಭಾಗದಲ್ಲಿ ಇಂದು ರಾಷ್ಟೀಯ ಪೌಷ್ಟಿಕ ಮಾಸಾಚರಣೆ ಜಂಬರಕ್ಕೆ ಚಾಲನೆ ನೀಡಿ ಮಾತನಾಡಿ, ಪೌಷ್ಟಿಕಾಂಶದ ಕೊರತೆಯಿಂದ ಕ್ರೋನಿಕ್ ಕಾಯಿಲೆಗೆ ತುತ್ತಾಗ್ತಾಳೋ, ಇದಕ್ಕಾಗಿ ಎನ್ಆರ್ಸಿ ಕೇಂದ್ರಗಳನ್ನ ತೆಗೆಯಲಾಗ್ತಾ ಇದ್ದು ಆ ಕೊರತೆಯಿಂದ ಬಳಲ್ತಾ ಇರೋಕೆ ಆರೈಕೆ ಮಾಡಲಾಗಿದೆ ಅಂತ ಹೇಳಿದರು. ಕಾವೇರಿ ಕಾಲೇಜು ಗೋಣಿಕೊಪ್ಪ ರಾಷ್ಟೀಯ ಸೇವಾ ಯೋಜನೆ ಇದರ ಕೂಡುಕುಟ್ಟಲಿ ನಾಳೆ ಎನ್ಎಸ್ಎಸ್ ಡೇದ ಜಂಬರ ಹೊತ್ತರೆ 10 ಗಂಟೆಗೆ ಕಾಲೇಜಿನ ಸಭಾಭವನದಲ್ಲಿ ಪ್ರಿನ್ಸಿಪಾಲ್ರಾದ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಈ ಜಂಬರದ ಮುಖ್ಯ ನೆಂಟರಾಗಿ ಬಾಳೆಡ ದಿವ್ಯಾ ಮಾದಪ್ಪವು ಭಾಗವಹಿಸುವೆ. ಕೊಡಗು ಜಿಲ್ಲೆಯಲ್ಲಿ ಇಂದು 31 ಹೊಸ ಕೋವಿಡ್ 19 ಪ್ರಕರಣ ಕಂಡುಬಂದಿತು. ಮಡಿಕೇರಿ ತಾಲೂಕಲ್ಲಿ 8, ಸೋಮವಾರಪೇಟೆ ತಾಲೂಕಲ್ಲಿ 11, ವಿರಾಜಪೇಟೆ ತಾಲೂಕಲ್ಲಿ 15. ಜಿಲ್ಲೆಯಲ್ಲಾದ ಒಟ್ಟು ಕೇಸ್ 34,672. ಕಳೆದ 24 ಗಂಟೆಯಲ್ಲಿ ವಾಸಿಯಾದ 18. ಜಿಲ್ಲೆಯಲ್ಲಿರುವ ಕಂಟೈನ್ಮೆಂಟ್ ವಲಯ 53. ಇಂದಿನ ಪಾಸಿಟಿವಿಟಿ ರೇಟ್ 1% ಆಗುತ್ತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಿದರು. ವಾಣಿಜ್ಯ ಮತ್ತು ಕೈಗಾರಿಕೆ ಮಂತ್ರಾಲಯ, ಭಾರತ ಸರ್ಕಾರದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಬೆಂಗಳೂರು ಹಾಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇವರ ಕೂಡುಕೂಟಲಿ ಆಜಾದ್ ಕಾ ಅಮೃತ್ ಮಹೋತ್ಸವ ಜಂಬರದ ಪ್ರಯುಕ್ತ ಜಿಲ್ಲಾ ಮಟ್ಟದ ರಫ್ತುದಾರರ ಸಮಾವೇಶ ಮತ್ತು ರಫ್ತು ಉತ್ಪನ್ನಗಳ ವಸ್ತು ಪ್ರದರ್ಶನ ನಾಳೆ ಮಧ್ಯಾಹ್ನ 12:30 ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಭಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ರೋಗ ಹರಡುವ ಕಾಯಿಲೆಗಳಾದ ಮಲೇರಿಯಾ, ಡೆಂಗಿ ಜ್ವರ, ಚಿಕನ್ ಗುನ್ಯ ಮತ್ತು ಮೆದುಳು ಜ್ವರ ರೋಗಗ ಹರಡದಂಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುತ್ತಿಳಿ ಕೊಡಗು ಜಿಲ್ಲಾಧಿಕಾರಿ ಚಾರ್ಲತಾ ಸೋಮಲವು ಮನವಿ ಮಾಡಲು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಜಿಲ್ಲಾನ ಎಲ್ಲ ಹಂತದ ನ್ಯಾಯಾಲಯಗಳಲ್ಲಿ 30 ಮೆಗಾ ಲೋಕ ಅದಾಲತ್ ನಡೆದಿದೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯು ಎಂ ಸುಬ್ರಹ್ಮಣ್ಯ ಅವರು ತಿಳಿಸೋಳು. ಕೊಡಗು ಜಿಲ್ಲೆನ ಎಲ್ಲಾ ಹಂತದ ನ್ಯಾಯಾಲಯಗಳಲ್ಲಿ ಇತ್ಯರ್ಥಕ್ಕೆ ಸುಮಾರು 5,000 ಪ್ರಕರಣಗ ಬಾಕಿ ಇದ್ದು ಅದರಲ್ಲಿ 1,600 ಪ್ರಕರಣಗ ರಾಜಿ ಮಾಡುವಂತದಾಗುತ್ತೇಳಿ ಹೇಳಿದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ನಾಳೆ ಮೈಸೂರು ಗೌಡ ಸಮಾಜದ ಸಭಾಬಾಡಲಿ, ಕೊಡಗು ಗೌಡ ಸಮಾಜ ಮೈಸೂರಿನ ಕೂಡುಕೂಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ನಡೆದಿದೆ. ಹಾಗೆ 26 ಆಗೇರಿ ಜಂಬಾರ ನಡೆದಂತೇಳಿ ಅಕಾಡೆಮಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆವು ಮಾಹಿತಿ ನೀಡಲು. ಕೊರೋನಾ ಕಾರಣದಿಂದ ಕಳೆದ 2 ನಿಂತು ಹೋಗಿದ್ದ ದುಬಾರಿನ ಕಾವೇರಿ ಹೊಳೆನ ರಿವರ್ ರಾಫ್ಟಿಂಗ್ ಇಂದಿನಿಂದ ಪುನಃ ಶುರುವಾಗಿಟ್ಟು, ಹಾಗೆ ವೈಟ್ ವಾಟರ್ ಗೇಮ್ ಕೂಡ ಶುರು ಮಾಡಿಕೆ ಪ್ರವಾಸೋದ್ಯಮ ಇಲಾಖೆ ಕಡೆಯಿಂದ ಮಾಹಿತಿ ಬಂದಿತು. ಮಡಿಕೇರಿ ವಿಭಾಗದ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳ ನಿವಾರಿಸುವ ಸಭೆ ನಾಳೆ ಮಧ್ಯಾಹ್ನ 12 ಒಂದು ಗಂಟೆವರೆಗೆ ಮಡಿಕೇರಿ ಉಪವಿಭಾಗ ಕಚೇರಿ ಆವರಣದ ಮಡಿಕೇರಿ ಎಸ್ಎಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆ ನಡೆದಿದೆ. ಮಡಿಕೇರಿ ಪೇಟೆನ ಸಾರ್ವಜನಿಕರು ವಿದ್ಯುತ್ತಿಗೆ ಸಂಬಂಧಿಸಿದ ದೂರುಗ ಇದ್ದರೆ ಈ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿ ಕ್ರಮ ತಕೊಂಡುವೆ ತಿಳಿ ಮಡಿಕೇರಿ ವಿಭಾಗದ ಎಸ್ಎಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ಕೊಡಗು ಜಿಲ್ಲಾ ಸರ್ವೋದಯ ಸಮಿತಿ ಕಡೆಯಿಂದ ಮಹಾತ್ಮ ಗಾಂಧೀಜಿಯವರ 153 ಜಯಂತಿನ ಅರ್ಥಪೂರ್ಣವಾಗಿ ಆಚರಿಸುವ ಬಗ್ಗೆ 2 8ನೇ ತರಗತಿಯಿಂದ 2ನೇ ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ದೇಶಭಕ್ತಿ ಗೀತೆ ಹಾಡುವ ಪೈಪೋಟಿನ ಆಯೋಜನೆ ಮಾಡಲು ಅಂದೇ ಹೊತ್ತಾರೆ 9 ಗಾಂಧಿ ಪ್ರತಿಮೆಗೆ ಗೌರವಾರ್ಪಣೆ ಮಾಡಿದ ಮೇಲೆ ಈ ಪೈಪೋಟಿ ಜಂಬರ ನಡೆದಿದೆ ತಿಳಿ ಆಯೋಜಕರು ತಿಳಿಸೋಳು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಉಪದ್ರ ಜಾಸ್ತಿ ಆಗ್ತಾ ಇರದಂತ ಸಾರ್ವಜನಿಕರು, ವಾಹನ ಸವಾರರು ಮತ್ತು ಜನಪ್ರತಿನಿಧಿಗಳ ದೂರಿನ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯದ ಹಾಗೆ ಬೆಂಗಳೂರಿನ ಪೌರಾಡಳಿತದ ನಿರ್ದೇಶನಂಗೆ ಸಂತಹರಣ ಚಿಕಿತ್ಸೆ ಮಾಡಿಸಿಕೆ ಕ್ರಮ ತಗೊಳ್ಳಲಾದೆ ಸಾಕುಪ್ರಾಣಿಗಳನ್ನು ಬೀದಿಲಿ ಬಿಡದಂಗೆ ಸಾರ್ವಜನಿಕರು ನೋಡಿಕೊಡಕುತ್ತೇಳಿ ನಗರಸಭೆ ಪೌರಾಯುಕ್ತರು ತಿಳಿಸಲು. ಪೊನ್ನಂಪೇಟೆ ತಾಲೂಕಿನ ಮಾಯಮುಡಿ ಐರನ್ ಸೈಟ್ ಶೂಟರ್ ತಂಡದ ಕಡೆಯಿಂದ ಕೈಲ್ಪೋದ ಹಬ್ಬದ ಪ್ರಯುಕ್ತ ತೋಕುನಮ್ಮೆ ಮತ್ತು ತೆಂಗಿನಕಾಯಿಗೆ ಗುಂಡು ಹೊಡೆಯುವ 2ನೇ ವರ್ಷದ ರಾಜ್ಯಮಟ್ಟದ ಪೈಪೋಟಿನ ಆಯೋಜಿಸಲಾಗಿಟ್ಟು ಈ ಪೈಪೋಟಿ 26 ಮಾಯಮುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದಿದೆ. ಭಾಗವಹಿಸಿಕೆ ಇಷ್ಟರೂ ಅಂದೇ ಹೊತ್ತಾರೆ 10 ಒಳಗೆ ಅಲ್ಲಿ ಹೆಸರನ್ನು ನೋಂದಾಯಿಸಿಕೆ ಅವಕಾಶ ಉಂಟು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಡೆಯಿಂದ ನೋಂದಾಯಿತರಾದ ಕಾರ್ಮಿಕರ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಿಕೆ ಅರ್ಜಿನ ಕರೆದಳು. ಆಸಕ್ತಿ ಇರೋ 30 ಆನ್ಲೈನ್ಲಿ ಅರ್ಜಿನ ಹಾಕಕ. ಮಡಿಕೇರಿ ಪ್ಯಾಟೆನ ಕಾವೇರಿ ಹಿಯರಿಂಗ್ ಕ್ಲಿನಿಕ್ ಮತ್ತು ಇನ್ನರ್ ವೀಲ್ ಕ್ಲಬ್ ಇವರ ಕೂಡುಕೂಟಲಿ ಅಮೃತ ಇಎನ್ಟಿ ಮತ್ತು ವರ್ಟಿಗೋ ಕ್ಲಿನಿಕ್ಲಿ ಉಚಿತ ಕಿವಿ ಪರೀಕ್ಷೆನ ನಾಳೆ ಏರ್ಪಾಡು ಮಾಡಲು. ವಿಶ್ವ ಕಿವುಡುತನ ದಿನಾಚರಣೆ ಪ್ರಯುಕ್ತ ಈ ಶಿಬಿರ ನಡೀತಾ ಇರೋದ್ರಿಂದ 40 ಮೇಲಿರೋಕೆ ಪುಕ್ಕಟ್ಟೆ ಬಿಪಿ ಮತ್ತು ಶುಗರ್ ತಪಾಸಣೆನ ಆಯೋಜನೆ ಮಾಡಲು ತಿಳಿ ಆಯೋಜಕರು ತಿಳಿಸಲು. ಯುವ ಕಾರ್ಯ ಹಂಗೆ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಚೆಂಬು ಭಗವಾನ್ ಸಂಘ ಇವರ ಕೂಡುಕೂಟಲಿ ಸ್ವಾತಂತ್ರ್ಯ 75 ಅಮೃತ ಮಹೋತ್ಸವದ ಪ್ರಯುಕ್ತ 25 ಹಿಂಬತ್ತು 3:30 ಪಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟೆ ಸಂಪಾಜಿ ಚೆಕ್ಪೋಸ್ಟ್ಲಿ ನಡೆದಿದೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಒ ಹಂಗೆ ಪೊಲೀಸ್ ವರಿಷ್ಠಾಧಿಕಾರಿಯೂ ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗ ಭಾಗವಹಿಸುವೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸುದ್ದಿ ಸಮಾಚಾರ ಓದೇಂದುಳ ಅಮ್ಮಣಿ ಚಂಡ ಪ್ರವೀಣ್ ಚಂಗಪ್ಪ. ಕೋವಿಡ್ 19 ಅಂಡ ಸಂಬಂಧ ಅದನ ರಕ್ಷಣೆ ಪಿಂಜ ಮಕ್ಕಳ ಪಾಲನೆ ಪಿಂಜ ಪುನರ್ವರ್ಸತಿ ಕಾಯಿತು ಕ್ರಿಯಾಯೋಜನರ ಅನುಷ್ಠಾನ ಕಾಯಿತು ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿಯ ಸಭೆ ಇಂದ ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಎಂಗಡ ಕೊರವು ಕಾರ್ಯಕ್ರಮ ನಡೆದಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಡಿಯಲ್ಲಿ ನಡೆದ ಸಭೆಯಲ್ಲಿ ತಕ್ಕು ಪರಂದ ಅವು ಕೋವಿಡ್ 19 ತೊಂದರೆ ಆನ ಮಕ್ಕಳ ಪಾಲನೆ ಪಿಂಜ ರಕ್ಷಣೆ ಕಾಯಿತು ಬೋರೆ ಬೋರೆ ಇಲಾಖೆಯ ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೂಡ ಕೈಕೂಟೊಂಡು ಏದೇ ಮಾಹಿತಿ ಇಂಜಕ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ 1098 ಅರಿಸಿಡೊಂಡು ಕೋವಿಡ್ ನೊಂದು ಅಪ್ಪವಂಗ ಆಸ್ಪತ್ರೆಗೆ ದಾಖಲಾನಕ ಮಕ್ಕಳ ನೋಟಕ್ಕೂ ಸೇವಾ ಸಿಬ್ಬಂದಿಗಳ ಗೊತ್ತು.